ಇವತ್ತಿನ ಈ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ನಿನ್ನೆ ಲೋಕಸಭೆ ಒಳಗ ನಮ್ಮ ಕೇಂದ್ರದ ವಿತ್ತ ಸಚಿವರಾಗಿರುವಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಈ ವರ್ಷದ ಮುಂಗಡ ಪತ್ರವನ್ನ ಮಂಡಿಸಿದರು. ಇವತ್ತಿನ ಕಾರ್ಯಕ್ರಮದೊಳಗ ನಾವು ಈ ಮುಂಗಡ ಪತ್ರದ ಕೃಷಿ ಆಯವ್ಯಯದ ಕುರಿತು ವಿಚಾರ ಮಾಡೋಣ. ನಮ್ಮ ರೈತರಿಗೆ ಈ ಒಂದು ಬಜೆಟ್ನಿಂದ ಏನೇನು ಯೋಜನೆಗಳದಾವ, ಏನೇನು ಸೌಲಭ್ಯಗಳದಾವ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಆ ಯೋಜನೆಗಳ ಫಲವನ್ನು ತಾವು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಾವು ಈ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡೋಣ. ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಈ ಚರ್ಚೆ ಒಳಗೆ ತಮ್ಮ ವಿಚಾರ ನಿಲುವುಗಳನ್ನು ಪ್ರಸ್ತುತ ಮಾಡ್ತಾ ಇದ್ದಾರೆ ವಿಜಯಪುರದ ಕೃಷಿ ಇಲಾಖೆಯ ಆತ್ಮ ಯೋಜನೆಯ ಉಪನಿರ್ದೇಶಕರಾಗಿರುವಂತಹ ಡಾಕ್ಟರ್ ಎಂ ಬಿ ಪಟ್ಟಣ್ ಶೆಟ್ಟಿ ಅವರು. ಡಾಕ್ಟರ್ ಪಟ್ಟಣ್ ಶೆಟ್ಟಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಆದ್ಮೇಲೆ ಇವತ್ತು ನಮ್ಮ ಜೊತೆಗೆ ಮತ್ತೆ ನಮ್ಮ ಸ್ಟುಡಿಯೋದೊಳಗೆ ನಮ್ಮ ಕಾರ್ಯಕ್ರಮ ಮುಖ್ಯಸ್ಥರಾಗಿರುವಂತಹ ಬಿ ವಿ ಶ್ರೀಧರ್ ಅವರು ಕೂಡ ಇದ್ದಾರೆ. ಶ್ರೀಧರ್ ಅವರೇ, ತಮಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಕೇಳುವಿರಿಗೆಲ್ಲ ನಮಸ್ಕಾರ. ಆದ್ಮೇಲೆ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ತಾವು ಕೇಳ್ತಾ ಇದ್ದೀರಿ. ಇದು ನೇರ ಪ್ರಸಾರದ ಜೊತೆಗೆ ಒಂದು 15-20 ನಿಮಿಷ ಆದ ನಂತರ ನಾವು ತಮ್ಮ ವಿಚಾರಗಳು, ತಮ್ಮ ಅನಿಸಿಕೆಗಳನ್ನು ವ್ಯಕ್ತ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಸುಮಾರು 7:20 ಸುಮಾರಿಗೆ ನಮ್ಮ ಫೋನ್ ಲೈನ್ ಓಪನ್ ಆಗ್ತಾವ. 2 ಫೋನ್ ಲೈನ್ಗಳದಾವ, ಅವುಗಳನ್ನು ತಾವು ಉಪಯೋಗ ಮಾಡಿಕೊಂಡು ತಮ್ಮ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದೊಳಗೆ ವ್ಯಕ್ತ ಮಾಡಬಹುದು. ಅದಕ್ಕಾಗಿ ನಮ್ಮ ಫೋನ್ ನಂಬರ್ ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 2 7 0 3 4 0 ಇದು ಒಂದು ನಂಬರು. ಇನ್ನೊಂದು ನಂಬರು 2 7 0 2 3 7 ಇವು ಎರಡು ಲೈನ್ಗಳದಾವ. ವಿಜಯಪುರದ STD ಕೋಡ್ 0 8 3 5 2. ಮೊದಲಿಗೆ ಇವತ್ತಿನ ಈ ಒಂದು ಬಜೆಟ್ನೊಳಗೆ ಕೃಷಿ ಆಯವ್ಯಯದ ಕುರಿತು ನಾವು ವಿಚಾರ ಮಾಡೋಣ. ರೈತರಿಗಾಗಿ ಇರುವಂತಹ ಯೋಜನೆಗಳ ಬಗ್ಗೆ ಮತ್ತು ಏನೇನು ರೂಪುರೇಷೆಗಳದಾವ ನಮ್ಮ ಕೇಂದ್ರ ಸರ್ಕಾರದ್ದು, ಆ ಎಲ್ಲ ವಿಷಯಗಳನ್ನು ಇವತ್ತು ನಾವು ಮನವರಿಕೆ ಮಾಡಿಕೊಳ್ಳೋಣ. ಡಾಕ್ಟರ್ ಎಂ ಬಿ ಪಟ್ಟಣ್ ಶೆಟ್ಟಿಯವರು ಆ ವಿಚಾರಗಳನ್ನು ತಮ್ಮಿಂದ ಇಡ್ತಾ ಇದ್ದಾರೆ. ಎಲ್ಲರಿಗೆ ಮತ್ತೊಮ್ಮೆ ಆಕಾಶವಾಣಿ ಕೇಳುಗರಿಗೆ ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ತಮಗೆಲ್ಲ ತಿಳಿದ ಹಾಗೆ ನಿನ್ನೆ ನಮ್ಮ ಕೇಂದ್ರ ಸರ್ಕಾರದ ವಿತ್ತ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 2023-24 ಸಾಲಿನ ಒಂದು ಆಯವ್ಯಯ ಪತ್ರ ಅಂದರೆ ಬಜೆಟನ್ನು ಮಂಡಿಸಿದರು. ಇದಕ್ಕೆ ಏನು ಪ್ರಾಮುಖ್ಯತೆ ಇದೆ ಅಂತಂದರೆ, ತಮಗೆಲ್ಲ ತಿಳಿದಂಗೆ ನಮ್ಮ ಭಾರತ ದೇಶ ಸ್ವತಂತ್ರ ಆಗಿ ಸುಮಾರು 75 ವರ್ಷಗಳಾದವು. ಅದಕ್ಕೆ ಅಮೃತ ಕಾಲ ಅಂತ ಈ ಅಮೃತ ಕಾಲದ ಮೊದಲನೇ ಬಜೆಟ್ ಇದು. ಇದರಲ್ಲಿ ಈಗಾಗಲೇ ತಮಗೆ ತಿಳಿದಂಗೆ ಸಾಕಷ್ಟು ಈಗ 2020 ನಮ್ಮದು 19-20 ಕೋವಿಡ್ ಮಹಾಮಾರಿಯಿಂದಾಗಿ ನಮಗೆ ಸಾಕಷ್ಟು ಒಂದು ಎಲ್ಲ ವಲಯಗಳಿಗೆ ಬಹಳಷ್ಟು ಒಂದು ಹೊಡೆತ ಬಿತ್ತು. ಅದರಲ್ಲಿ ಅತ್ಯಂತ ಹೆಚ್ಚಿಗೆ ಒಂದು ನಮ್ಮ ಪ್ರಭಾವವನ್ನು ದುಷ್ಪರಿಣಾಮವಾಗಿದ್ದು ನಮ್ಮ ಕೃಷಿಗೆ. ಯಾಕಂದರೆ ರೈತರು ಸಾಕಷ್ಟು ಬೆಳೆದರು, ಆದರೂ ಅವರಿಗೆ ಸರಿಯಾದ ಮಾರುಕಟ್ಟೆ ಸಿಗಲಿಲ್ಲ. ಮತ್ತು ಇನ್ನು ನಮ್ಮಲ್ಲಿ ಪ್ರೊಸೆಸಿಂಗ್ ಅಂದರೆ ಸಂಸ್ಕರಣೆ ಘಟಕಗಳು, ಮೌಲ್ಯವರ್ಧನೆ ಘಟಕಗಳು ಸಹಿತ ಬಹಳಷ್ಟು ಒಂದು ಅಭಾವವನ್ನು, ಆ ಕಾರಣಕ್ಕಾಗಿ ನಮ್ಮ ಸಾಕಷ್ಟು ಜನ ರೈತರು ಹೆಚ್ಚಿಗೆ ಬೆಳೆದಿದ್ದರೂ ಸಹಿತ ಅವರಿಗೆ ಒಂದು ಅಸಹಾಯಕರಾಗಿ ತಮ್ಮ ಮಾರಾಟ ಮಾಡೋಕ್ಕಾಗಲಿಲ್ಲ. ಇನ್ನು ಇದು ಒಂದು ಅಂಶ ಆದರೆ, ತಮಗೆ ತಿಳಿದಂಗೆ ನಮ್ಮ ದೇಶದ ಒಂದು ಕೃಷಿ ಏನದ ಬಹಳ ಒಂದು ವೈವಿಧ್ಯಮಯವಾದಂಥ ಕೃಷಿ. ನಮ್ಮ ಭಾರತ ದೇಶ ಒಂದು ಅತಿ ದೊಡ್ಡ ದೇಶ ಮತ್ತು ವಿವಿಧ ಹವಾಮಾನ ವಲಯಗಳನ್ನು ಇದರಲ್ಲಿ ಹೊಂದಿದೆ. ಒಂದು ಕಡೆ ಮರುಭೂಮಿ ಇರ್ಬೋದು, ಒಂದು ಕಡೆ ಕರಾವಳಿ ಘಟ್ಟ ಇರ್ಬೋದು, ಒಂದು ಕಡೆ ಈ ಗುಡ್ಡಗಾಡು ಪ್ರದೇಶ ಇರ್ಬೋದು, ಇನ್ನು ಬಯಲು ಸೀಮೆ ಇರ್ಬೋದು. ಈ ರೀತಿ 10 ಹಲವಾರು ವೈವಿಧ್ಯಮಯವಾದಂಥ ಹವಾಮಾನಗಳನ್ನು ವಲಯಗಳನ್ನು ನಮ್ಮ ದೇಶ ಹೊಂದಿದೆ. ಆದ ಕಾರಣ ಈ ಎಲ್ಲ ದೇಶಕ್ಕೆ, ಇಡೀ ದೇಶಕ್ಕೆ ಒಂದೇ ಒಂದು ಯೋಜನೆಯನ್ನಾಗಲಿ ರೂಪಿಸುವುದು ಅಷ್ಟು ಸಮಂಜಸನ ಆಗುವುದಿಲ್ಲ. ಮತ್ತು ಆ ದೃಷ್ಟಿಯಿಂದ ಒಂದು ಇನ್ನೊಂದು ಕಡೆ ಏನಂತಂದರೆ, ನಮ್ಮ ದೇಶದ ಒಂದು ವೈಶಿಷ್ಟ್ಯ ಏನಂತಂದರೆ, 80%ಕ್ಕಿಂತಲೂ ಹೆಚ್ಚಿಗೆ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದೆ. ಅಂದರೆ 5 ಎಕರೆಕಿನ ಒಳಗಿನ ಒಂದು ಪ್ರದೇಶವನ್ನು, ಭೂಪ್ರದೇಶವನ್ನು ಹೊಂದಿದಂಥ ರೈತರು. ಆ ದೃಷ್ಟಿಯಲ್ಲಿ ಇವರ ಮತ್ತು ಇನ್ನೊಂದು ಮುಖ್ಯ ಅಂಶ ಏನಂದರೆ, ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೋಲಿಸಿದಲ್ಲಿ ನಮ್ಮ ಕೃಷಿ ಒಂದು ಕ್ಷೇತ್ರ ಬಹಳ ಅಸಂಘಟಿತವಾದಂಥ ಒಂದು ವಲಯ ಅಂತ ನಾನು ಹೇಳ್ಬೋದು. ಆದ ಕಾರಣ ನಮ್ಮಲ್ಲಿ ಬೇರೆ ಒಂದು ಯಾವುದೇ ಒಂದು ದೊಡ್ಡ ಪ್ರೊಸೆಸಿಂಗ್ ಯೂನಿಟನ್ನಾಗಲಿ ಅಥವಾ ವ್ಯಾಲ್ಯೂ ಎಡಿಷನ್ಸ್ ಅಂದರೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಅಷ್ಟು ಒಂದು ಸುಲಭವಾದ ಕೆಲಸ ಅಲ್ಲ. ಮತ್ತು ಇನ್ನು ಮಾರುಕಟ್ಟೆ ಸಹಿತ ಒಂದು ಬಹಳದಂಥ ಒಂದು ಜಟಿಲವಾದ ಒಂದು ಸಮಸ್ಯೆಗಳನ್ನು ಮಾಡ್ತಾರೆ. ಯಾಕಂದ್ರೆ ನಮ್ಮ ಮಾರುಕಟ್ಟೆ ಏನಾಗಿದೆ ಅಂತಂದರೆ ಆವಕ ಜಾವಕ ಅಂದರೆ ಪೂರಕೆ ಮತ್ತು ಬೇಡಿಕೆ ಮೇಲೇ ಅವಲಂಬನಾಗಿರ್ತಾವೆ. ಕೆಲವೊಮ್ಮೆ ಏನಾಗ್ತಿದೆ ಅಂತಂದರೆ ಒಂದು ಯಾವುದೇ ಒಂದು ಬೆಳೆಗೆ ಹೆಚ್ಚಿನ ಲಾಭ ಕಂಡು ಮತ್ತಂದರೆ ನಮ್ಮ ರೈತ ಬಾಂಧವರು ಏನು ಮಾಡ್ತಾರೆ, ಎಲ್ಲರೂ ಅದನ್ನೇ ಬೆಳೆದು ಬಿಡ್ತಾರೆ. ಈ ರೀತಿ ಒಂದು ಆಗ್ತದೆ. ಮತ್ತು ಇನ್ನೊಂದು, ನಮ್ಮ ಬೆಳೆತಕ್ಕಂಥ ಪ್ರದೇಶಗಳಲ್ಲಿ ಸಮೀಪವಾಗಿ ಈ ಗೋದಾಮುಗಳಲ್ಲಿ ಬೆಳೆದಂಥ ಮಾಲುಗಳನ್ನು ಸಂಗ್ರಹಣೆ ಮಾಡೋಕ್ಕಾಗಿ ಸೂಕ್ತವಾದಂಥ ಗೋದಾಮುಗಳ ವ್ಯವಸ್ಥೆ ಇಲ್ಲ. ಮತ್ತು ಈ ಕೋಲ್ಡ್ ಸ್ಟೋರೇಜ್ ಅಂತ ಶೈತ್ಯಾಗಾರ ವ್ಯವಸ್ಥೆ ಸಹಿತನೂ ಇಲ್ಲ. ಮತ್ತು ಇನ್ನು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಒಂದು ವಾಹನದ ಒಂದು ವ್ಯವಸ್ಥೆಯನ್ನು ಸಹಿತ ಕೆಲವು ಪ್ರದೇಶಗಳಲ್ಲಿ ಅದು ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ಏನಾಗಿದೆ ಅಂತಂದರೆ ನಮ್ಮ ಕೃಷಿ, ನಮ್ಮ ರೈತರು ಸಾಕಷ್ಟು ಬೆಳವಣಿಗೆನ ಆಗಿದ್ದಾರೆ, ಸಾಕಷ್ಟು ತಂತ್ರಜ್ಞಾನಗಳು ಬಂದಿದೆ, ಅಷ್ಟೆಲ್ಲ ಬೆಳೆದರೂ ಸಹಿತ ಕೆಲವೊಮ್ಮೆ ಅವ್ರಿಗೆ ಏನಾಗ್ತದೆ ಅಂದರೆ ಸರಿಯಾದ ಒಂದು ಸಂಸ್ಕರಣೆ ಮಾಡಲು ಘಟಕಗಳಿಲ್ಲ, ಮೌಲ್ಯವರ್ಧನೆ ಮಾಡೋಕ್ಕೆ ಘಟಕಗಳಿಲ್ಲ, ಮತ್ತು ಸೂಕ್ತವಾದಂಥ ಮಾರುಕಟ್ಟೆ ಸಿಗದ ಕಾರಣ ಭಾಳಷ್ಟು ಒಂದು ಇದು ಆಗ್ತಾವೆ. ಆದ ಕಾರಣ ನಮ್ಮ ಈ ಆತ್ಮನಿರ್ಭರ ಯೋಜನೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಕಲ್ಪನೆ ಆತ್ಮನಿರ್ಭರ ಅಂತ, ನಮ್ಮ ದೇಶ ಎಲ್ಲ ಗ್ರಂಥಗಳಲ್ಲಿ ಸ್ವತಂತ್ರ ಆಗಬೇಕು ಅನ್ನೋ ದೃಷ್ಟಿನಾಗ ಒಂದು ಆತ್ಮನಿರ್ಭರ ಯೋಜನೆಯಲ್ಲಿ ಸಹಿತ ಸಾಕಷ್ಟು ಒಂದು ಯೋಜನೆಗಳನ್ನು ಹಮ್ಮಿಕೊಂಡು, ಅದರಲ್ಲಿ ಪ್ರಮುಖವಾಗಿ ಕೃಷಿ ಒಂದು ಕ್ಷೇತ್ರದಲ್ಲಿ ಮೂಲಭೂತ ಸೌಲಭ್ಯಗಳನ್ನು, ಅದು ಏನೇ ಮಾರುಕಟ್ಟೆ ಆಗಿರ್ಬೋದು, ಗೋದಾಮುಗಳಾಗಿರ್ಬೋದು, ಶೇತಾಗಾರಗಳಿರ್ಬೋದು ಅಥವಾ ಇನ್ನಿತರ ಸಂಸ್ಕರಣಾ ಘಟಕಗಳು, ಇವೆಲ್ಲಗಳಿಗೆ ಸುಮಾರು 100,00,000 ಕೋಟಿ ರೂಪಾಯಿನ ತೆಗೆದಿರಿಸಿದ್ರು. ಅದೇ ರೀತಿ ಮೀನುಗಾರಿಕೆ, ಮೀನುಗಾರಿಕೆ ಈಗ ಬೇರೆ ಒಂದು ಮಂತ್ರಾಲಯವನ್ನು ತೆಗೆದುಬಿಟ್ಟಿದ್ದಾರೆ ನಮ್ಮ ಮೀನುಗಾರಿಕೆ, ಅದಕ್ಕೂ ಸಹಿತ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟರು. ಆ ನಂತರ ನಮ್ಮ ಜಾನುವಾರು ಪಶುಸಂಗೋಪನೆಗೇನು ಸಹಿತ ಹಲವಾರು ಯೋಜನೆಗಳನ್ನು ಮಾಡಿದ್ರು. ಈ ಎಲ್ಲ ಇನ್ನೊಂದು ಏನಂತಂದರೆ ನಮ್ಮ ಒಂದು ಕೃಷಿ ಒಂದು ಏನದು ಅಂತ, ಕೃಷಿ ಆಗಿಂದಾಗೆ ಅಥವಾ ತ್ವರಿತವಾಗಿ ಅಭಿವೃದ್ಧಿ ಹೊಂದತಕ್ಕಂಥದ್ದು ಕ್ಷೇತ್ರ ಅಲ್ಲ. ಒಂದು ಯಾವುದೇ ಒಂದು ಕ್ಷೇತ್ರವನ್ನು ಸುಮಾರು ಯಾವುದೇ ಒಂದು ಪರಿಣಾಮ ನೋಡಬೇಕಾದರೂ ಸಹಿತ ಒಂದು ಯಾವುದೇ ಒಂದು ನಮ್ಮ ಪಾಲಿಸಿ ಅಥವಾ ನೀತಿ ನಿಯಮಗಳನ್ನಿದ್ರು ಸುಮಾರು 8-10 ವರ್ಷಗಳ ಕಾಲ ಸತತವಾದಂಥ ಅದೇ ನೀತಿ ನಿಯಮಗಳಲ್ಲೇ ನಮ್ಗೆ ಹೋಗಬೇಕಾಗ್ತದೆ. ಅಂದಾಗ ಮಾತ್ರ ನಾವು ಒಂದು ಸಮರ್ಪಕವಾದಂಥ ಪರಿಣಾಮಗಳನ್ನು ಕಾಣಬೇಕಾಗಿದೆ. ಸುಸ್ಥಿರ ಅಭಿವೃದ್ಧಿ ಆಗ್ಬೇಕು. ನಾವು ಪ್ರತಿ ವರ್ಷ ನಮ್ಮ ಯೋಜನೆಗಳನ್ನು ಬದಲು ಮಾಡತಕ್ಕದು ಆಗುವುದಿಲ್ಲ. ಆದರೆ ನಮ್ಮ ಅತ್ಯಂತ ಒಂದು ಪ್ರಶಂಸನೀಯ ಒಂದು ಅಂಶ ಏನಂತಂದರೆ ನಮ್ಮ ಈ ಸರ್ಕಾರ ಏನಿದೆ, ಕಳೆದ ಒಂದು 4-5 ವರ್ಷಗಳಿಂದ ಸತತವಾಗಿ ಒಂದೇ ಒಂದು ನೀತಿ ನಿಯಮಗಳನ್ನು ಕೃಷಿ ಇಲಾಖೆಯ ಸುಸ್ಥಿರ ಮತ್ತು ಸಮಗ್ರ ಅಭಿವೃದ್ಧಿಯಾಗಿ ಮಾಡ್ತಾ ಬಂದಿದೆ. ಅದಕ್ಕೆ ಪೂರಕವಾಗಿಯೂ ಸಹಿತ 2023-24 ಸಾಲಿನ ಆಯವ್ಯಯವನ್ನು ಮಂಡಿಸಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಈ ಸಾಲಿನ ಬಜೆಟ್ನಲ್ಲಿ ನಮ್ಮ ರೈತರು ಏನು ನಿರೀಕ್ಷೆ ಮಾಡ್ಬೋದು ಡಾಕ್ಟರ್? ಈಗ ಬಜೆಟ್ನಲ್ಲಿ ಅಂತಂದ್ರೆ ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಾಕಷ್ಟು ಒಂದು ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ. ಅದು ಅಲ್ಲದೆ ಕೃಷಿ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಗೂ ಸಹಿತ ಬಹಳಷ್ಟು ಇದೆ. ಮತ್ತು ಮಾಹಿತಿ, ಕೃಷಿಗೆ ಸಂಬಂಧಪಟ್ಟ ಮಾಹಿತಿ, ಎಲ್ಲ ರೀತಿಯ ಮಾಹಿತಿ, ಮಾರುಕಟ್ಟೆ ಇರ್ಬೋದು, ಉತ್ಪಾದಕನ ಹೆಚ್ಚು ಮಾಡತಕ್ಕಂಥ ತಂತ್ರಜ್ಞಾನಗಳಿರ್ಬೋದು, ಮತ್ತು 10 ಹಲವಾರು ಈ ಸ್ಟಾರ್ಟ್ಅಪ್ಗಳಿರ್ಬೋದು, ಇವೆಲ್ಲ ಅಂಶಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಸಹಕಾರಿ ಸಂಘದ ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣ, ಇದಕ್ಕೆ ಬಹಳಷ್ಟು ಒಂದು ಇದು ಕೊಟ್ಟಿದ್ದಾರೆ, ಮಹತ್ವವನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಾವು ಈಗಾಗಲೇ ಹೇಳಿದಂಗೆ ನಮ್ಮ ಕೃಷಿ ಕ್ಷೇತ್ರ ಒಂದು ಅಸಂಘಟಿತ ವಲಯ. ಆ ಅಸಂಘಟಿತ ವಲಯವನ್ನು ನಾವು ಸಂಘಟಿತನಮ್ಮಾಗಿ ರೈತರಿಗೆ ಆದಂಥ ತಮ್ಮದೇ ಆದಂಥ ಶಕ್ತಿಯನ್ನು ನೀಡತಕ್ಕಂಥದ್ದು ಅಂಶಗಳನ್ನು ಇದರಲ್ಲಿ ನಮ್ಮ ಬಜೆಟ್ನಲ್ಲಿ ನಾವು ಕಾಣಬಹುದಾಗಿದೆ. ಮೊದಲನೇದಾಗಿ ಡಾಕ್ಟ್ರೆ, ಈ ಕೃಷಿ ಸಾಲ ಹೆಚ್ಚಳ ಆಗಿದೆ, 10-20 ಲಕ್ಷದವರೆಗೆ ಹೋಗಿದೆ. ಇದು ನಮ್ಮ ರೈತರಿಗೆ ಹೇಗೆ ಪ್ರಯೋಜನ ಆಗುತ್ತೆ? ಈಗ ಏನಾಗ್ತಿದೆ ಅಂತಂದ್ರೆ ನಮ್ಮ ಕೃಷಿ ಸಾಲಕ್ಕೆ ಕಳೆದ ವರ್ಷ 10,00,000 ಕೋಟಿ ರೂಪಾಯಿ ಇತ್ತು. ಅಂದ್ರೆ ರೈತರಿಗೆ ನೀಡತಕ್ಕಂಥ ಕೃಷಿ ಸಾಲದ ಒಂದು ಇದು ನಮ್ಮ ಕೇಂದ್ರ ಸರ್ಕಾರ ಬಜೆಟ್. ನಮ್ಮ ಇದು ಕೃಷಿ ಏನು ಕ್ಷೇತ್ರ ಏನಿರ್ತದ, ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಅದು, ರಾಜ್ಯದ ವಲಯಗಳಲ್ಲಿ ಬರ್ತಕ್ಕಂಥದ್ದು. ಆದರೂ ಸಹಿತ ನಮ್ಮ ಕೇಂದ್ರ ಸರ್ಕಾರದವರು ರಾಜ್ಯ ಎದುರು ಬರ್ತದೆ, ಕೇಂದ್ರ ಸರ್ಕಾರವು ಸಹಿತ ಹಲವಾರು ಯೋಜನೆಗಳನ್ನು ಮಾಡಿದೆ, ಕೇಂದ್ರ ಪುರಸ್ಕೃತ ಯೋಜನೆಗಳಂತ. ಅದರಲ್ಲಿ ಬಹಳಷ್ಟು ನಮ್ಮ ಇದರಲ್ಲಿ ಶೇಕಡ 60% ಭಾಗ ಕೇಂದ್ರ ಮತ್ತು 40% ಭಾಗ ಇದು ಕೊಡ್ತಾರೆ. ಗುಡ್ಡಗಾಡು ಪ್ರದೇಶದಲ್ಲಿ ಈಶಾನ್ಯ ಭಾರತದಲ್ಲಿ ಶೇಕಡ 90% ಕೊಡ್ತಾರೆ. ಆ ದೃಷ್ಟಿಯಲ್ಲಿ ಸಹಿತ ನಾವು ಇದನ್ನು ನೋಡ್ಬೋದು. ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರು ಏನಾಗಿದೆ, ಈಗ ನಮ್ಮಲ್ಲಿ ಸಹಕಾರ ಕ್ಷೇತ್ರಗಳು ಸುಮಾರು 63,000ಕ್ಕಿಂತಲೂ ಹೆಚ್ಚಿಗೆ ಸಹಕಾರ ಸಂಸ್ಥೆಗಳ ಸಹಕಾರ ಸಂಘಗಳಿದೆ. ಆದರೂ ಸಹಿತ ನಮ್ಮ ಸಣ್ಣ ಮತ್ತು ಅತಿ ಸಣ್ಣ ರೈತರು ಹಲವಾರು ಕಾರಣಗಳಿಂದಾಗಿ ಅವರು ಅದರ ಸೌಲಭ್ಯಗಳನ್ನು ಸಮರ್ಪಕವಾಗಿ ಪಡೆದುಕೊಳ್ಳೋದಿಲ್ಲ ಆಗಿಲ್ಲ. ಆ ದೃಷ್ಟಿಯಲ್ಲಿ ಈ ವರ್ಷ ಏನಾಗಿದೆ ಅಂತಂದರೆ 10,00,000 ಕೋಟಿ ಇರತಕ್ಕಂಥ ಸಾಲ ಸೌಲಭ್ಯಗಳನ್ನು ಸುಮಾರು 20,00,000 ಕೋಟಿಗಳನ್ನಿಗೆ ಮಾಡಿ ವಿಶೇಷವಾಗಿ ಪಶುಸಂಗೋಪನೆ, ಹೈನುಗಾರಿಕೆ, ಮೀನುಗಾರಿಕೆ, ಈ ಮತ್ತು ಇಂಥದ್ದು ಒಂದು ಏನು ಕೃಷಿ ಉಪಕಸಬಗಳದಲ್ಲ ಅವುಗಳಿಗೆ ಹೆಚ್ಚಿನ ಒತ್ತು ಕೊಡೋದು. ಈ ಕೃಷಿ ಉಪಕಸಬಗಳು ಬಹಳ ಸಣ್ಣ ಮತ್ತು ಅತಿರೈತರಿಗೆ ಬಹಳ ಅದವಂತ ಅತ್ಯಂತ ಸಮರ್ಪಕವಾಗಿ ಅಂದ್ರೆ ಸೂಟೇಬಲ್ ಅಂತೀವಿ ನಾವು ಅವ್ರು ಮಾಡ್ತಕ್ಕಂತ ಅದಕ್ಕೆ ಆ ದೃಷ್ಟಿಯಲ್ಲಿ ಇದ್ರೆ ಬಹಳ ಬಜೆಟ್ ಸಹಕಾರಿ ಆಗಿದೆ. ಅಂದ್ರೆ ಸಹಕಾರ ಕ್ಷೇತ್ರಕ್ಕೆ ಈ ಸಲ ಬಹಳಷ್ಟು ಏನು ನೀತಿ ಆದಂತಂದ್ರೆ ಸಹಕಾರದಿಂದ ಸಮೃದ್ಧಿ ಆಗ್ತದೆ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಸಹಕಾರ ಕ್ಷೇತ್ರವನ್ನ ಸಾಕಷ್ಟು ಸಬಲಗೊಳಿಸುವಂತಹ ಒಂದು ಪ್ರಯತ್ನ ಈ ಬಜೆಟ್ ಒಳಗೆ. ಮತ್ತೊಂದು ಡಾಕ್ಟರ್, ಈ ಒಂದು ಕೃಷಿ ವೇಗವರ್ಧಕ ನಿಧಿ ಸ್ಥಾಪನೆ ಮಾಡಿದ್ದಾರೆ. ಸೊ ಇದು ನಮ್ಮ ಯುವಕರಿಗೆ ಹೇಗೆ, ರೈತ ಯುವಕರಿಗೆ ಹೇಗೆ ಅನುಕೂಲ? ಈಗ ಕೃಷಿ ಈಗ ವೇಗವರ್ಧಕ ಅಂದ್ರೆ ಅಗ್ರಿಕಲ್ಚರ್ ಎಕ್ಸಲರೇಟಿಂಗ್ ಬಜೆಟ್ ಅಂತ ಅವ್ರು ಇದ್ರ ಹೇಳ್ತಾರೆ. ಈಗ ತಾವೆಲ್ಲ ನೋಡಿದ್ರೆ ಈಗ ನಾವು ಐ ಟಿ ಸೆಕ್ಟರ್ ಇನ್ಫಾರ್ಮೇಶನ್ ಮಾಹಿತಿ ತಂತ್ರಜ್ಞಾನ ಒಳಗ ಸ್ಟಾರ್ಟ್ಅಪ್ ಅಂತ ಬರ್ತಾವ ನವೋದ್ಯಮಗಳು ಅಂದ್ರೆ ಸಣ್ಣ ಸಣ್ಣ ಈಗ ಉದ್ಯಮ ಬಹಳಷ್ಟು ಮೇಧಾವಿ ಯುವಕರು ಇರ್ತಾರೆ. ಅವ್ರು ಏನಿರ್ತ ಬೇರೆ ಬೇರೆ ಹೊಸ ತಂತ್ರಜ್ಞಾನಗಳನ್ನ ಹೊಸ ವಿಚಾರಗಳನ್ನ ಇಟ್ಟುಕೊಂಡು ಒಂದು ಉದ್ಯಮಗಳನ್ನ ಸ್ಥಾಪನೆ ಅದಕ್ಕೆ ನವೋದ್ಯಮಗಳಂತ. ಆದ್ರೆ ಇಷ್ಟೇನು ಇಲ್ಲಿವರೆಗೆ ಏನಾಗಿತ್ತು ಅಂತಂದ್ರೆ ಕೃಷಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಈ ನವೋದ್ಯಮಗಳು ಅಥವಾ ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ಸ್ ಭಾಳ ಇದ್ದಿಲ್ಲ. ಯಾಕಂದ್ರೆ ಅಷ್ಟು ಸ್ಕೋಪ್ ಇಲ್ಲ ಅನ್ನೋದೊಂದು ಒಂದು ಮನೋಭಾವನೆ ನಮ್ಮ ಯುವಕರಲ್ಲಿದೆ. ಆ ದೃಷ್ಟಿಯಲ್ಲಿ ಏನ್ ಮಾಡಿದೆ ಅಂತಂದ್ರೆ ಈ ವರ್ಷ ಅದನ್ನ ಹೆಚ್ಚಿಗೆ ನಮ್ಮ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಡು. ಮಾಹಿತಿ ತಂತ್ರಜ್ಞಾನ ಇರ್ಬೋದು, ಈ ಜೈವಿಕ ತಂತ್ರ ಬಯೋಟೆಕ್ನಾಲಜಿ ಜೈವಿಕ ತಂತ್ರಜ್ಞಾನ ಇರ್ಬೋದು, ಇನ್ನಿತರ ಯಾವುದೇ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ನಾವು ಯಾವ ರೀತಿ ನಾವು ಇದು ಮಾಡ್ಬೋದು. ಉದಾಹರಣೆಗಾಗಿ ಒಂದು ಈ ಇದು ಬೆಳೆಗಳಿಗೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಮಾಹಿತಿ ಅದನ್ನು ಒಂದು ನಾವು ಆ್ಯಪ್ ಮೂಲಕ ಮೊಬೈಲ್ ಆ್ಯಪ್ ಮೂಲಕ ಸಹಿತ ನಾವು ರೈತರಿಗೆ ತಲುಪಿಸೋದು. ಆ ದೃಷ್ಟಿಯಲ್ಲಿ ಏನು ಇಟ್ಟುಕೊಂಡು ಇಂಥ ಒಂದು ವಿಚಾರಗಳನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ ಇಂಥ ವಿಚಾರಗಳನ್ನು ನಮ್ಮ ಪ್ರೋತ್ಸಾಹ ಮಾಡೋದಕ್ಕಾಗಿ ನಮ್ಮ ಕೃಷಿ ವೇಗವರ್ಧಕ ನಿಧಿಯನ್ನು ಸಹಿತ ಈ ವರ್ಷ ನಮ್ಮ ಬಜೆಟ್ನಲ್ಲಿ ಕಾಣಬಹುದಾಗಿದೆ. ಮತ್ತೆ ಈ ಒಂದು ಗೋಬರ್ ಗ್ಯಾಸ್ ಉತ್ಪಾದನೆ, ಸೊ ಇದಕ್ಕೆ ಸುಮಾರು 10,000 ಕೋಟಿ ಮೀಸಲಾಗಿಟ್ಟಿದ್ದಾರೆ. ಸೊ ಇದು ಹೇಗೆ ನಮ್ಮ ರೈತರಿಗೆ ಅನುಕೂಲ? ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಒಂದು ಇಡೀ ನಮ್ಮ ಭಾರತ ದೇಶದಲ್ಲಿ ಕೃಷಿ ತ್ಯಾಜ್ಯಗಳ ಎಷ್ಟು ಉತ್ಪನ್ನ ಆಗ್ತದೆ ಅಂದ್ರೆ ಸುಮಾರು 350 ದಶಲಕ್ಷದಷ್ಟು ಟನ್ನಷ್ಟು ಪ್ರತಿ ವರ್ಷ 350 ದಶಲಕ್ಷ ಟನ್ನಷ್ಟು ನಾವು ಕೃಷಿ ತ್ಯಾಜ್ಯವನ್ನ ನಾವು ಉತ್ಪಾದನೆ ಆಗ್ತದೆ. ಅದು ಈಗ ಉದಾಹರಣೆಗೆ ನೀವು ಪಂಜಾಬ್ ಹರಿಯಾಣದಾಗ ಕಾಮನ್ ಆಗಿ ಹೇಳ್ತೀನಿ ಒಂದು ಉದಾಹರಣೆ ಕೊಡ್ಬೇಕಾದ್ರೆ ಅದು ಎಲ್ಲಿ ಏನ್ ಮಾಡ್ತಾರೆ ಗೋಧಿ ಇರ್ಬೋದು ಭತ್ತದ್ದು ಅದನ್ನ ಕಟಾವ್ ಆದ ನಂತರ ಅದನ್ನ ಸುಟ್ಟು ಬಿಡ್ತಾರೆ. ನಮ್ಮ ಕಬ್ಬಿನ ರವದಿಯನ್ನು ಸಾಕಷ್ಟು ಸುತ್ತಾರೆ. ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಅದರದ್ದು ಈ ಪರಿಸರಕ ಬಹಳಷ್ಟು ಹಾನಿಕರ. ಆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಏನತ್ತ ಇಂಥ ವಿಚಾರಗಳನ್ನು ಇಟ್ಟುಕೊಂಡು ಏನ್ ಮಾಡಿದೆ ಅಂದ್ರೆ ಸುಮಾರು 500 ಜೈವಿಕ ಘಟಕಗಳನ್ನು ಬಯೋಗ್ಯಾಸ್ ಯೂನಿಟ್ಸ್ ಅನ್ನು ಲಾರ್ಜ್ ಸ್ಕೇಲ್ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಅಂತಾರೆ, ಸೇಮ್ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಅಂತ ಅಂತವುಗಳನ್ನ ಸುಮಾರು 500 ಘಟಕಗಳನ್ನು ಇಡೀ ದೇಶದಾದ್ಯಂತ ಸ್ಥಾಪನೆ ಮಾಡಿ ಅವುಗಳ ಮೂಲಕ ನಮ್ಮ ಕೃಷಿ ತ್ಯಾಜ್ಯ ಇರ್ತಕ್ಕಂಥಗಳನ್ನು ನಾವು ಜೈವಿಕ ಇಂಧನವಾಗಿ ಪರಿಣಾಮ ಮಾಡಿ ನಮ್ಮ ಈ ಗ್ರೀನ್ ಎನರ್ಜಿ ಅಂತಾರೆ, ಅದಕ್ಕೆ ಹಸಿರು ಶಕ್ತಿ ಇಂಧನ ಈ ರೀತಿ ನಾವು ಮಾಡೋದಕ್ಕೆ ಅದಕ್ಕೆ ಸಾಕಷ್ಟು ಒಂದು ಪ್ರೋತ್ಸಾಹನ ಈ ಬಜೆಟ್ನಲ್ಲಿ ನೀಡಲಾಗಿದೆ. ಬಹಳಷ್ಟು ಹೊಸ ವಿಚಾರಗಳನ್ನು ಒಳಗೊಂಡಂತಹ ಬಜೆಟ್ ಇದು ಅಂತ ಹೇಳಿ ಹೇಳಬಹುದು. ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಡಿಜಿಟಲ್ ಕೃಷಿಗೆ ಬಹಳಷ್ಟು ಒತ್ತು ಕೊಡುವಂತದನ್ನ ನಾವು ನೋಡ್ತಾ ಇದ್ದೀವಿ. ಬೇಸಾಯ ಮಾಡಲಿಕ್ಕೆ ಯಾವ ರೀತಿ ನಮ್ಮ ರೈತರಿಗೆ ವಿಶೇಷವಾಗಿ ಯುವ ರೈತರು ಇದರೊಳಗೆ ಇನ್ವಾಲ್ವ್ ಆದ್ರು ಅಂತಂದ್ರೆ ಅವ್ರಿಗೆ ಮುಂದಿನ ಭವಿಷ್ಯ ಬಹಳ ಉಜ್ವಲ ಅದ ಅಂತ ಹೇಳಿ ಅಂತ ಅನಿಸ್ತದೆ. ಹೌದೌದು, ಈಗ ಡಿಜಿಟಲ್ ಅಂದ್ರೆ ಟೆಕ್ನಾಲಜಿ ಅಂತ ನೋಡಿದ್ರೆ ನೀವು ಏನು ಅಂದ್ರೆ ಡಿಜಿಟಲ್ ಟೆಕ್ನಾಲಜಿಯಿಂದ ಗಣಕೀಕರಣ ಮಾಡುದು ಅದನ್ನ ಈ ಎಲ್ಲ ಮಾಹಿತಿಗೆ ನಮ್ಮ ನಾ ಈಗಾಗಲೇ ಹೇಳಿದ್ನ ನಮ್ಮ ಕೃಷಿ ಒಂದು ವೈವಿಧ್ಯಮಯವಾದಂತ ಇದು ಬಹಳಷ್ಟು ದೊಡ್ಡ ದೇಶ ಇರೋದ್ರಿಂದ ಎಲ್ಲ ಮಾಹಿತಿ ನಮಗೆ ಅಷ್ಟು ಸರಳವಾಗಿ ಲಭ್ಯ ಆಗುದಿಲ್ಲ. ಅದು ಯಾಕಂದ್ರೆ ಇಷ್ಟುವರೆಗೆ ಅದನ್ನ ನಾವು ಒಂದು ಡಿಜಿಟಲೈಸೇಷನ್ ಅಂತಾರೆ, ಅದ ಗಣಕೀಕರಣ ಆಗಿಲ್ಲ, ಮಾಹಿತಿಯನ್ನ ಒಂದೇ ಕಡೆ ಸಿಗತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ. ಆ ದೃಷ್ಟಿಯಲ್ಲಿ ಏನಾಗ್ತದೆ ಅಂತಂದ್ರೆ ಬೇರೆ ಬೇರೆ ಹೊಸ ಯುವಕರು ಸಹಿತ ಅದನ್ನ ಬಂದಾಗೂ ಅವರಿಗೆ ಮಾಹಿತಿ ಲಭ್ಯ ಆಗುದಿಲ್ಲ, ಮತ್ತೆ ರೈತರಿಗೂ ಸಹಿತ ಈ ಶಿಕ್ಷಣವಂತ ರೈತರಿಗೂ ಸಹಿತ ಮಾಹಿತಿಗಳು ಲಭ್ಯ ಆಗದಂತ ಒಂದು ಪರಿಸ್ಥಿತಿ. ಮಾರುಕಟ್ಟೆ ಆಗಿರ್ಬೋದು, ಹೊಸ ತಂತ್ರಜ್ಞಾನಗಳಿರ್ಬೋದು, ತಳಿಗಳು ಇರ್ಬೋದು, ಏನೇ ಒಂದಿರೋದು. ಆ ದೃಷ್ಟಿಯಾಗಿ ಇದು ಏನು ಈ ತಂತ್ರಜ್ಞಾನದ ಕೃಷಿ ಕ್ಷೇತ್ರದಲ್ಲಿ ಅಳವಡಿಕೆ ಏನದಲ್ಲ ಇದು ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೀತದೆ. ಮತ್ತೊಂದು ಕೇಂದ್ರ ಸರ್ಕಾರ ಈ ಬಜೆಟ್ ಅಲ್ಲಿ ಈ ರಾಷ್ಟ್ರೀಯ ಸಹಕಾರಿ ಡೇಟಾಬೇಸ್ ಅದೊಂದು ಮಾಡ್ತಿದ್ದಾರೆ. ಹೌದು, ಅದು ಹೇಗೆ ನಮ್ಮ ರೈತರಿಗೆ? ಈಗ ನಮ್ಮಲ್ಲಿ ಅದು ನೇರವಾಗಿ ರೈತರಿಗೆ ಅಂತಂದ್ರೆ ಈಗ ನಮ್ಮಲ್ಲಿ ಸುಮಾರು ಈಗಾಗಲೇ ಹೇಳ್ದಂಗ ಸುಮಾರು 63,000ಕ್ಕಿಂತಲೂ ಹೆಚ್ಚಿಗೆನೆ ಒಂದು ಸಹಕಾರಿ ಸಂಘಗಳಿದಾವ. ಈ ಸಹಕಾರಿ ಸಂಘಗಳದ್ದು ಏನಾಗಿದೆ ಅಂತಂದ್ರೆ ಡೇಟಾ ಬೇಸ್ ಅಷ್ಟು ಪ್ರಾಪರ್ ಆಗಿಲ್ಲ. ಈಗ ನಮ್ಮ ಈಗ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಹೆಂಗ ಡೇಟಾ ಬೇಸ್ ಇರ್ತದ ಆ ರೀತಿ ಇಲ್ಲ. ಎಲ್ಲಿದಾವ, ಏನಿದಾವ, ಎಷ್ಟು ಸದಸ್ಯರು ಅದರ, ಸದಸ್ಯರು ವರ್ಗೀಕರಣ ಇರೋದು, ಇದು ಏನು ಸಣ್ಣ ರೈತರು ಯಾರು ದೊಡ್ಡ ರೈತರು ಅಷ್ಟು ಒಂದು ಯಾವ ರೀತಿ ಸಾಲಗಳನ್ನು ಪಡೆದಿದ್ದಾರೆ ಅಷ್ಟು ಇಮಿಡಿಯೇಟ್ ಆಗಿ ನಮ್ಮ ಇದು ಆಗಾಕಿಲ್ಲ. ಆ ದೃಷ್ಟಿಯಲ್ಲಿ ಏನದ, ಸರ್ಕಾರ ಒಂದು ನೀತಿ ನಿಯಮಗಳನ್ನೇ ರೂಪಿಸಬೇಕಾದ್ರೆ ಅವರಿಗೆ ಎಲ್ಲ ಮಾಹಿತಿಯನ್ನು ನಿಖರವಾಗಿ ಗುರುತಾಗಬೇಕಾಗ್ತದೆ. ಅಂದಾಗ ಮಾತ್ರ ನಾವು ನೀತಿ ನಿಯಮಗಳನ್ನು ಮಾಡ್ಬೋದು. ಮತ್ತು ಬೇರೆಯವ್ರದವರಿಗೆ ಸಹಿತ ಈಗ ಖಾಸಗಿ ವಲಯಗಳಲ್ಲೇ ಸಹಿತ ಸಾಕಷ್ಟು ಸಂಸ್ಥೆಗಳು ಮುಂದೆ ಬರ್ಬೋದು, ಇದರ ಬಂಡವಾಳನ ತೊಡಗಿಸಿಕೊಳ್ಳೋದು. ಅವರಿಗೂ ಸಹಿತ ಇದನ್ನು ಬಹಳ ಅಂತ ಮಹತ್ತರವಾದಂಥ ಒಂದು ಸಹಾಯ ಮಾಡ್ತದೆ ಅಂತ ಅನಿಸ್ತದೆ. ಈ ಒಂದು ಅರಣ್ಯ ವೃದ್ಧಿಗೆ ಮಿಸ್ಟಿ ಅನ್ಬಿಟ್ಟು ಒಂದು ಹೊಸ ಒಂದು ಯೋಜನೆ ತಂದಿದ್ದಾರೆ, ಇದು ಏನು ಡಾಕ್ಟರ್? ಇದು ಮಿಸ್ಟಿ ಅಂತಂದ್ರೆ ಈಗ ನಮ್ಮ ಮ್ಯಾಂಗ್ರೂವ್ ಫಾರೆಸ್ಟ್ ಅಂತಾರೆ. ಮ್ಯಾಂಗ್ರೂವ್ ಫಾರೆಸ್ಟ್ ಅಂದ್ರೆ ಈ ನಮ್ಮ ಕರಾವಳಿ ಪ್ರದೇಶದಲ್ಲಿ, ಕರಾವಳಿ ಪ್ರದೇಶದಲ್ಲಿ ಬ್ಯಾಕ್ ವಾಟರ್ಸ್ ಅಂತ ಬರ್ತದೆ ಅಂದ್ರೆ ಸ್ವಲ್ಪ ಸಮುದ್ರ ಉಕ್ಕಿ ಬಂದಾಗ ಅದು ನೀರು ನಿಂತಿರ್ತದೆ, ಹಿನ್ನೀರು. ಮತ್ತೆ ಅಲ್ಲಿ ಏನಾಗ್ತದ, ಮ್ಯಾಂಗ್ರೂವ್ ಅಂತ ಒಂದು ಸಸ್ಯ ಇದು ಬೆಳೀತದ, ಅರಣ್ಯ ಮ್ಯಾಂಗ್ರೂವ್ ಅರಣ್ಯನೇ ಅನ್ನಬಹುದು ಅದಕ್ಕೆ ಮ್ಯಾಂಗ್ರೂವ್ ಅಂತ. ಅದು ಬಹಳವಾದಂಥ ಪ್ರಮುಖವಾದಂಥ ಒಂದು ಅಂಶ, ಒಂದು ಮಹತ್ತರವಾದಂಥ ಇದು ಅದು. ಯಾಕಂದ್ರೆ ಅದು ನಮ್ಮ ಮಣ್ಣಿನ ಕರಾವಳಿ ಪ್ರದೇಶದಲ್ಲಿ ಮಣ್ಣಿನ ಸವಕಳಿಯನ್ನು ತಡೀತದೆ ಮುಖ್ಯವಾಗಿ, ಮಣ್ಣಿನ ಸವಕಳಿ. ಹೀಗಾಗಿ ಏನು ಹಲವಾರು ಕಾರಣಗಳಿಂದಾಗಿ ಏನಾಗಿದೆ, ಆ ಮ್ಯಾಂಗ್ರೂವ್ ಏನದಲ್ಲ ಅದು ಬಹಳಷ್ಟು ನಶಿಸಿ ಹೋಗ್ತಾ ಇದೆ. ಮ್ಯಾಂಗ್ರೂವ್ ಫಾರೆಸ್ಟ್ ಅಥವಾ ಮ್ಯಾಂಗ್ರೂವ್ ಅಡವಿ, ಅದನ್ನ ಕೇಂದ್ರ ಸರ್ಕಾರ ಮನಗಂಡು ಏನಾಗಿದೆ ಅಂತಂದ್ರೆ, ನಮ್ಮ ಕರಾವಳಿ ಪ್ರದೇಶದ ಅಭಿವೃದ್ಧಿಗಾಗಿ ಮತ್ತು ಅಲ್ಲಿಯೇ ಪರಿಸರ ಸ್ಥಳೀಯ ಪರಿಸರದ ಒಂದು ಸಮತೋಲನ ಕಾಯ್ದುಕೊಳ್ಳಕ್ಕಾಗಿ ಈ ಯೋಜನೆಯನ್ನು ಹಮ್ಮಿಕೊಂಡ್ರೆ ಅದು ಬಹಳದಂತ ಅತ್ಯಂತ ಒಂದು ಸಹಕಾರಿಯಾದಂಥ ಯೋಜನೆ. ವಿಶೇಷವಾಗಿ ನಮ್ಮ ಮೀನುಗಾರರಿರ್ಬೋದು ಅಥವಾ ಈ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ವಾಸಿಸತಕ್ಕ ಜನರಿಗೆ ಬಹಳ ಒಂದು ಸಹಾಯಕ ಆಗ್ತದೆ. ಅಂದ್ರೆ ಮೀನು ಕೃಷಿ ಹೌದು ಆಗ್ಬೋದು. ಮತ್ತೆ ಡಾಕ್ಟರ್, ಈ ಪಿ ಎಂ ಪ್ರಮಾಣ ಯೋಜನೆ ಇದರಲ್ಲಿ ನಮ್ಮ ರೈತರಿಗೆ ಎಷ್ಟು ಪ್ರಯೋಜನ ಆಗುತ್ತೆ? ಪಿ ಎಂ ಪ್ರಣಾಮ ಯೋಜನೆ ಇದು ಈಗ ನಮ್ಗೆ ನೋಡಿದಂಗೆ ಈಗ ನಮ್ಮ ಕೃಷಿಯಲ್ಲಿ ಏನಾಗಿದೆ ಅಂತಂದ್ರೆ, ಕೃಷಿ ರಾಸಾಯನಿಕಗಳು ಅದು ರಸಗೊಬ್ಬರ ಆಗಿರ್ಬೋದು ಅಥವಾ ಕೀಟನಾಶಕಗಳಾಗಿರ್ಬೋದು ಮತ್ತು ಇನ್ನಿತರ ಹಲವಾರು ರಾಸಾಯನಿಕಗಳ ಬಳಕೆ ಬಹಳಷ್ಟು ಆಗ್ತಾ ಇದೆ. ಬಹಳಷ್ಟು ಆಗೋದ್ರಿಂದ ಇದೇನಾಗ್ತದೆ ಅಂತಂದ್ರೆ, ಇದರ ಮೇಲೆ ಈ ಮಣ್ಣಿನ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಇರ್ತದೆ. ಅದರ ಜೊತೆಗೆ ಇದು ಎಲ್ಲವನ್ನ ನಾವು ಉಪಯೋಗ ಮಾಡೋದ್ರಿಂದ ನಮ್ಮ ಪರಿಸರದ ಮೇಲೂ ಸಹಿತ ಸಾಕಷ್ಟು ದುಷ್ಪರಿಣಾಮಗಳು ಆಗ್ತವೆ ಮತ್ತು ನೀರಿನ ಮೂಲಗಳ ಮೇಲೆ ಸಹಿತ ಬಹಳ ಆಗ್ತದೆ. ಒಟ್ಟಾರೆಗೆ ಪರಿಸರದ ಮೇಲೆ ಬಹಳಷ್ಟು ಈ ಅತಿಯಾದ ಕೃಷಿ ರಾಸಾಯನಿಕಗಳ ಬಳಕೆಯಿಂದ ದುಷ್ಪರಿಣಾಮ ಆಗ್ತಿದೆ. ಈ ಎಲ್ಲ ಕೃಷಿ ರಾಸಾಯನಿಕಗಳ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬೇಕಾದ್ರೆ ನಮ್ಮ ಮಾನ್ಯ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಈ ನೈಸರ್ಗಿಕ ಕೃಷಿಗೆ ಜಾಸ್ತಿಯನ್ನು ಒತ್ತು ಕೊಡ್ತಾ ಇದ್ದಾರೆ. ಆದರೆ ನಾವು ಎಲ್ಲಿ ಒಮ್ಮಿದೊಮ್ಮೆಲಾಗಿ ನಾವು ಈ ನೈಸರ್ಗಿಕ ಕೃಷಿಗೆ ಹೋಗಕ್ಕಾಗೋದಿಲ್ಲ. ಆ ದೃಷ್ಟಿಲಿನಾಗ ಏನಾಗಿದೆ, ಕ್ರಮೇಣವಾಗಿ ನಾವು ರೈತರವನ್ನು ಮನವೊಲಿಸಿ ಸಾವಕಾಶವಾಗಿ ಅವರಿಗೆ ತಿಳುವಳಿಕೆಯನ್ನು ಮೂಡಿಸುವುದರ ಮೂಲಕ ನಾವು ಇದನ್ನ ಮಾಡಬಹುದು. ಈ ಯೋಜನೆಯನ್ನು ಸಹಿತ ಸನ್ಮಾನ್ಯ ಈ ನಮ್ಮ ಆಯವ್ಯ ಬಜೆಟ್ನಲ್ಲಿ ಮಾಡಿದ್ದಾರೆ. ಇದು ಏನಂತಂದ್ರೆ, ಸುಮಾರು ಈ ರಾಸಾಯನಿಕ ಕಡಿಮೆ ಮಾಡೋದಕ್ಕೂ ಸುಮಾರು 10,000 ಮಳಿಗೆಗಳನ್ನು, ಏನು ಅಂತಂದ್ರೆ ರಾಸಾಯನಿಕ ಕೃಷಿಗೆ ನೈಸರ್ಗಿಕ ಕೃಷಿಗೆ ಪೂರಕವಾದ ಪರಿಕರಗಳನ್ನು ರೈತರಿಗೆ ಸುಲಭ ದರದಲ್ಲಿ ಮತ್ತು ಸುಲಭವಾಗಿ ಸಿಗುವಂತೆ ಮಾಡೋದಲ್ಲಿ ಒಂದು ಈ ಮಳಿಗೆಗಳನ್ನು ತೆಗಿತಾ ಇದ್ದಾರೆ. ಅದು ಒಂದು ಬಹಳ ಅತ್ಯಂತ ಒಂದು ಉತ್ತಮವಾದಂಥ ಬೆಳವಣಿಗೆ ಅನಿಸ್ಬೋದು. ಮತ್ತು ಈ ಈ ಈ ಒಂದು ಬಜೆಟಲ್ಲಿ ಈ ರೈತರಿಗೆ ನೇರವಾಗಿ ಬೀಜಗಳನ್ನು ವಿತರಣೆ ಮಾಡಲಿಕ್ಕೆ ಒಂದು ಯೋಜನೆ ಏನೋ ಒಂದು ಮಾಡಿದೆ, ಇದು ಯಾವುದು ಡಾಕ್ಟರ್? ಇದು ಬೀಜ ಅಂತಲ್ಲ, ಇದು ತೋಟಗಾರಿಕೆಗೆ ಸಂಬಂಧಪಟ್ಟದ್ದಂಥ ಒಂದು ಯೋಜನೆ. ಅಂದ್ರೆ ಕ್ಲೀನ್ ಪ್ಲಾಂಟ್ ಮೆಟೀರಿಯಲ್ ಅಂತ. ಅಂದ್ರೆ ಈಗ ಉದಾಹರಣೆಗಾಗಿ ನಾವು ಈ ತೋಟಗಾರಿಕೆಯಲ್ಲಿ ಏನಾಗ್ತದಂತ, ಹೈ ವ್ಯಾಲ್ಯೂ ಕ್ರಾಪ್ಸ್ ಅಂತ ಬರ್ತಾವ. ಈಗ ದ್ರಾಕ್ಷಿ ಇರ್ಬೋದು, ದಾಳಿಂಬೆ ಇರ್ಬೋದು, ಇನ್ನಿತರ ಒಂದು ಹಲವಾರು ಹೈ ವ್ಯಾಲ್ಯೂ ಅಂದ್ರೆ ಹೆಚ್ಚಿನ ಬೆಲೆ ಬಾಳತಕ್ಕಂತ ಮತ್ತು ಬಂಡವಾಳನು ಹಾಕ್ಬೇಕಾಗ್ತದ, ಹೆಚ್ಚಿಗಿನ ಬೆಲೆ ಬಾಳತಕ್ಕಂತ ಇದು ಇರ್ತದ. ಅಲ್ಲಿ ಏನಾಗ್ತಿದೆ ಅಂತಂದ್ರೆ, ನಮ್ಮ ಒಂದು ಏನಾಗಿದೆ ಅಂದ್ರೆ, ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಬೀಜಕ್ಕಿಂತಲೂ ಹೆಚ್ಚಾಗಿ ನಾವು ಪ್ಲಾಂಟ್ ಮೆಟೀರಿಯಲ್ ಅಂತೀವಿ. ಈ ಸ್ಟಾಕ್ ಸಿಯಾನ್ ಇರ್ಬೋದು. ಈ ಉದಾಹರಣೆಗಾಗಿ ನಾವು ಒಂದು ಉದಾಹರಣೆ ತಗೋತೀನಿ ಅಂದ್ರೆ, ಈಗ ದಾಳಿಂಬೆ ಸುಮಾರು ನಮ್ಮ ದೇಶದಲ್ಲಿ ಸುಮಾರು 200,000 ಹೆಕ್ಟರ್ನಷ್ಟು ದಾಳಿಂಬೆ ಅದ. ಅಲ್ಲಿ ಏನಾಗ್ತದೆ ಅಂದ್ರೆ, ಈಗ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂಡ್ ದುಂಡಾನು ರೋಗ ಅಂತ ಬಂದ. ಆ ದುಂಡಾನು ರೋಗಲಿಂದ ಬಹಳಷ್ಟು ರೈತರು, ಲಕ್ಷಾಂತರ ರೈತರು ಅದಕ್ಕೆ ಹಾನಿಗೆ. ಅದು ಯಾಕೆ ಅಂತಂದ್ರೆ, ನಾವು ಪ್ಲಾಂಟಿಂಗ್ ಮೆಟೀರಿಯಲ್ ಅದಕ್ಕೆ ಏನೇನು ಬೇಕಾದಂತ, ಏನು ದಾಳಿಂಬರನ್ನ ಬೇರೆ ಹೊಸ ತೋಟಗಳನ್ನು ಮಾಡ್ಬೇಕಾದ್ರೆ ಏನಾಕದ, ಹಳಿ ತೋಟಗಳಿಂದ ನಾವು ಕಟ್ಟಿಂಗ್ಸ್ ಅದೆಲ್ಲ ಇದು ಮಾಡಿಕೊಂಡು ಏರ್ ಲೇಯರಿಂಗ್ ಇರ್ಬೋದು, ಇದನ್ನು ಮಾಡಿಕೊಂಡು ನಾವು ಮಾಡ್ಬೇಕಾಗ್ತದೆ. ಅವಾಗ ಏನಾಕದ, ಡಿಸೀಸ್ ಆಗ ಈಗಾಗಲೇ ರೋಗ ಪೀಡಿತದಂತ ಒಂದು ಮೆಟೀರಿಯಲ್ ಇತ್ತು ಅಂದ್ರೆ ಮತ್ತೆ ಹೆಚ್ಚಿಗೆ ಹಾನಿಗೆ ಆಗ್ತದೆ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ನಮ್ಮ ಈ ತೋಟಗಾರಿಕೆಯಲ್ಲಿ ಈ ಕ್ಲೀನ್ ಪ್ಲಾಂಟಿಂಗ್ ಮೆಟೀರಿಯಲ್ ಅಂತ ಅಂದರೆ ಈಗ ಅತ್ಯಂತ ಹೆಚ್ಚಿನ ಗುಣಮಟ್ಟವುಳ್ಳಂಥ ಪ್ಲಾಂಟಿಂಗ್ ಮೆಟೀರಿಯಲ್ನ ಸಪ್ಲೈ ಮಾಡೋಕೆ ಇದನ್ನು ಸುಮಾರು 2,200 ಕೋಟಿ ರೂಪಾಯಿಗಳನ್ನು ಇದರಲ್ಲಿಟ್ಟು ಏನು ನಮ್ಮ ಟಿಶ್ಯೂ ಕಲ್ಚರ್ ಲ್ಯಾಬ್ ಅಂಗಾಂಶ ಕೃಷಿಗಳನ್ನು ಮಾಡ್ಬೋದು, ಹೊಸ ಹೊಸ ನರ್ಸರಿ ಅತ್ಯಾಧುನಿಕ ನರ್ಸರಿಗಳೇನು ಮಾಡ್ಬೋದು, ಅವುಗಳ ಮೂಲಕ ಒಂದು ಅತ್ಯಂತ ಹೆಚ್ಚಿನ ಗುಣಮಟ್ಟದ ಒಂದು ಸಸಿಗಳು ಕಟ್ ಸಸಿಗಳನ್ನು ಸೀಡ್ ಮೆಟೀರಿಯಲನ್ನು ನಾವು ಇದನ್ನು ಮಾಡ್ಬೋದು. ಇದರಿಂದ ಸಹಿತ ಸಾಕಷ್ಟು ನಮ್ಮ ತೋಟಗಾರಿಕೆ ಇರತಕ್ಕಂಥ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಡಾಕ್ಟರ್, ಈಗ ಈ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಘೋಷಣೆ ಆಗಿದೆ. ಇದಕ್ಕೆ ನಮ್ಮ ಸರ್ಕಾರ ಏನು ಪ್ರಸ್ತಾವನೆ ಸಲ್ಲಿಸಿದ್ದು, ಅದರ ಮೂಲಕವಾಗಿ ಇಡೀ ವಿಶ್ವದೊಳಗೆ ಈ ಒಂದು ಸಿರಿಧಾನ್ಯಗಳಿಗೆ ಏನು ಬೆಳೆಯುವಂತಹದ್ದಿರಬಹುದು ಅಥವಾ ತಂತ್ರಜ್ಞಾನ ಅಳವಡಿಸಿಕೊಂಡು ಮತ್ತೆ ಬೇರೆ ಬೇರೆ ಸಂಸ್ಕರಣೆ ಮಾಡುವಂಥದ್ದು, ತಿನಿಸುಗಳನ್ನು ತಯಾರು ಮಾಡುವಂಥದ್ದು, ರಫ್ತು ವಹಿವಾಟುಗಳು, ಈ ಎಲ್ಲ ವಿಚಾರಗಳಿಗೆ ಈ ಸಲ ಬಹಳಷ್ಟು ಒತ್ತನ್ನು ಕೊಡ್ತಾ ಇದೆ ಸರ್ಕಾರ. ನಮ್ಮ ಏನು ಸಿರಿಧಾನ್ಯಗಳದಾವ ಇಡೀ ಜಗತ್ತಿಗೆ ಒಂದು ತೋರಿಸಿಕೊಡುವಂಥದ್ದು, ಅವು ಒಂದು ಮಾರುಕಟ್ಟೆ, ಒಂದು ವ್ಯವಸ್ಥಿತವಾದಂಥ ಒಂದು ಮಾರುಕಟ್ಟೆ ನಮ್ಮ ರೈತರಿಗೆ ಒದಗಿಸಿಕೊಡುವಂಥ ಒಂದು ವ್ಯವಸ್ಥೆ ಪ್ರಯತ್ನ ಇದಾಗಿದೆ ಅಂತ ಹೇಳಿ. ಹೌದು, ಈಗ ತಾವು ಸರಿಯಾಗಿ ಶ್ರೀ ಅನ್ನ ಯೋಜನೆ ಅಂತ ತಾವು ಸರಿಯಾಗಿ ಹೇಳಿದ್ರಿ. ಇದೇನು ನಮ್ಮ ಈ ಸಿರಿಧಾನ್ಯಗಳು ನಮ್ಗೇನು ಹೊಸದೇನಲ್ಲ, ಅದು ನಮ್ಮ ಈ ಹಿಂದೆ ನಮ್ಮ ಸಾಂಪ್ರದಾಯಿಕ ಒಂದು ಆಹಾರ ಪದ್ಧತಿ ಆಗಿತ್ತು. ಆದ್ರೆ ಹಲವಾರು ಕಾರಣಗಳಿಂದ ಇದು ನಶಿಸಿ ಹೋದು ಬೆಳೆಗಳು. ಆದರೂ ಸಹಿತ ನಮ್ಮ ಇಡೀ ಒಂದು ಸಿರಿಧಾನ್ಯದ ಒಟ್ಟು ಜಾಗತಿಕ ಉತ್ಪಾದನೆಯಲ್ಲಿ ನಮ್ಮ ಭಾರತ ದೇಶ 20% ನಮ್ಮ ಉತ್ಪಾದನೆಯನ್ನು ಮಾಡ್ತಾ ಇದೆ ಇದರಲ್ಲಿ. ಮತ್ತು ಇನ್ನೊಂದು ಏನಂತಂದ್ರೆ ಇದು ಇವು ಸಿರಿಧಾನ್ಯಗಳಂತ ಯಾಕಂತಂದ್ರೆ ಇಲ್ಲಿ ಪೌಷ್ಟಿಕಾಂಶಗಳೇ ಜಾಸ್ತಿ ಇರ್ತಾವ, ಹೆಚ್ಚಿಗಿರ್ತಾವ. ಮತ್ತು ಇನ್ನೊಂದು ಅತ್ಯಂತ ಒಂದು ಮಹತ್ವದ ಅಂಶ ಏನಂತಂದ್ರೆ ಈ ಸಿರಿಧಾನ್ಯಗಳನ್ನು ಅತ್ಯಂತ ಕಡಿಮೆ ಫಲವತ್ತತೆಯಲ್ಲಂಥ ಭೂಮಿಯಲ್ಲಿಯೂ ಸಹಿತ ಬೆಳೆಯಬಹುದು ಮತ್ತು ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶಗಳಲ್ಲಿ ಸಹಿತ ಬೆಳಿಬಹುದು. ನೀರು ಕಡಿಮೆ ಇದ್ದಿರ್ಬೋದು. ಈಗ ನಮ್ಮ ಆಹಾರ ಭದ್ರತೆ ಅಂತ ಅದ, ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಆಹಾರ ಭದ್ರತೆ ನಾವು ಒದಗಿಸಬಹುದು, ಬಟ್ ಸರಿಯಾಗಿ ಪೌಷ್ಟಿಕಾಂಶಗಳು ಸಿಗ್ತಾವಿಲ್ಲ ಅನ್ನೋದು ನೋಡೋಕ್ಕಾಗುದಿಲ್ಲ. ಆ ದೃಷ್ಟಿಯಲ್ಲಿ ಆಹಾರ ಪದ್ಧತಿಯನ್ನು ನಮ್ಮ ಆಹಾರ ಭದ್ರತೆ ಜೊತೆಗೆ ಸರಿಯಾದ ಒಂದು ಪೌಷ್ಟಿಕಾಂಶಗಳಿಗೆ ಎಲ್ಲರಿಗೆ ಸಿಗಬೇಕು ಅನ್ನೋ ದೃಷ್ಟಿನಾಗ ಇದನ್ನ ಒಂದು ಸಿರಿಧಾನ್ಯಗಳು ಬಹಳ ಮಹತ್ವವಾದಂಥ ಒಂದು ಮಾಡ್ತಾವ. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ವೇಸ್ಟ್ ಲ್ಯಾಂಡ್ ಅಂತ ಪಾಳು ಭೂಮಿ ಅದ, ಅಲ್ಲಿ ಸಹಿತ ನಾವು ಬೆಳಿಬೋದು. ಆ ದೃಷ್ಟಿಯಲ್ಲಿ ಇರುತ್ತೆ ಏನಾಗಿದೆ ಅಂದ್ರೆ 2023 ವರ್ಷವನ್ನ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಪ್ರಯತ್ನದಿಂದಾಗಿ ಅದನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಆಗಿದೆ ಈ ವರ್ಷದ. ಅದಕ್ಕೆ ಪೂರಕವಾಗಿ ಏನಾಗಿದೆ ಅಂತಂದ್ರೆ ಸಿರಿಧಾನ್ಯಗಳಾದ ಬಹಳಷ್ಟು ಮುಖ್ಯ ಅಂತರ ಪ್ರೊಸೆಸಿಂಗ್ ಮಾಡ್ತದೆ, ಸಂಸ್ಕರಣೆ ಮಾಡೋದು ದೊಡ್ಡ ಸಮಸ್ಯೆ ಅದರಲ್ಲಿ ಸಂಸ್ಕರಣೆ ಮಾಡೋದು. ಮತ್ತೆ ಇನ್ನೊಂದು ಏನಂದ್ರೆ ಹೆಚ್ಚಿಗೆ ಇಳುವರಿ ಕೊಡತಕ್ಕಂಥ ತಳಿಗಳನ್ನು ಬಹಳ ಕಡಿಮೆ ಅದರ ಕಡಿಮೆ. ಆ ದೃಷ್ಟಿಯಲ್ಲಿ ಇದು ಏನಕ್ಕದ ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ನಮ್ಮ ಈಗೇನ ಸಿರಿಧಾನ್ಯಗಳ ಉತ್ಪನ್ನ ಪ್ರೋತ್ಸಾಹ ಮಾಡಲಿಕ್ಕೆ, ಸಿರಿಧಾನ್ಯಗಳ ಒಂದು ಉತ್ಪಾದಕತೆ ಹೆಚ್ಚಿಸಲು ಮತ್ತು ಅವುಗಳ ಸಂಸ್ಕರಣೆ ಹೆಚ್ಚಿಗೆ ಮಾಡಲು ಇವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಏನಾಗಿದೆ ಅಂತ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ಸ್ ರಿಸರ್ಚ್ ಅಂತಾರೆ, ಹೈದರಾಬಾದ್ನಲ್ಲಿದೆ ಈಗಾಗಲೇ ಸಿರಿಧಾನ್ಯಗಳ ಒಂದು ರಾಷ್ಟ್ರೀಯ ಸಿರಿಧಾನ್ಯಗಳ ಸಂಶೋಧನಾ ಇದು ಸಂಸ್ಥೆ ಅಂತ IIMR ಅಂತಿದೆ. ಅದಕ್ಕಾಗಿ ಏನಾಗಿದೆ ಅಂದರೆ ನಮ್ಮ ಸಿರಿಧಾನ್ಯಗಳಲ್ಲಿ ಒಂದು ಉತ್ಪಾದಕತೆಯನ್ನು ಮತ್ತು ಉತ್ಪಾದನೆ ಹೆಚ್ಚಿಸಲು ಮತ್ತು ಅವುಗಳ ಸಂಸ್ಕರಣೆಯನ್ನು ಇದಕ್ಕೆ ಸಂಸ್ಕರಣೆ ಘಟಕಗಳು ಅಥವಾ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ನಮ್ಮ ಒಂದು ಯೋಜನೆಯನ್ನು ಶ್ರೀ ಅನ್ನ ಯೋಜನೆಯಲ್ಲಿ ಇದು ಈ ವರ್ಷ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಮಾಡಿದೆ. ಇದರ ಉದ್ದೇಶ ಏನಂತಂದ್ರೆ ಸಿರಿಧಾನ್ಯಗಳಲ್ಲಿ ಉತ್ಪಾದಕತೆ ಉತ್ಪಾದನೆ ಹೆಚ್ಚಿಸುವುದು, ಸರಿಯಾದ ಸಂಸ್ಕರಣಾ ತಂತ್ರಜ್ಞಾನಗಳನ್ನು ಮಾಡುವುದು, ಮೌಲ್ಯವರ್ಧನೆಗಳಿಗೆ ಮಾಡುವುದಂತಾಗಿದೆ. ಅದಕ್ಕೆ ನಮ್ಮ ಹೈದರಾಬಾದ್ನಲ್ಲಿ ಇರ್ತಕ್ಕ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ಸ್ ಅಂದ್ರೆ ಭಾರತೀಯ ರಾಷ್ಟ್ರೀಯ ಒಂದು ಸಿರಿಧಾನ್ಯಗಳ ಸಂಶೋಧನಾ ಕೇಂದ್ರಕ್ಕೆ ಹೆಚ್ಚಿನ ಒಂದು ಸಂಶೋಧನೆ ಮತ್ತು ವಿಸ್ತರಣಾ ಕಾರ್ಯಗಳಲ್ಲಿ ನೆರವಾಗಲು ಹೆಚ್ಚಿನ ಒಂದು ಈ ವರ್ಷ ಬಜೆಟ್ ಅನ್ನು ಪ್ರಾವಿಷನ್ ಮಾಡ್ತಾರೆ. ಡಾಕ್ಟರ್, ಒಂದು ಕರೆ ಅದ ನಮಗೆ, ರೈತರು ಕರೆ ಮಾಡ್ತಾ ಇದ್ದಾರೆ, ಕೇಳೋಣ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ. ಹಲೋ ಹಲೋ, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಸರ್ ನಮಸ್ಕಾರ. ಸರ್ ನಮಸ್ಕಾರ, ವಿಜಯಪುರದಿಂದ ಆಕಾಶ್ ಅಂತ ಮಾತಾಡ್ತಾರೆ ಸರ್. ಹಾ ಹೇಳ್ರಿ ಆಕಾಶ್ ಅವ್ರ, ಏನ್ ಪ್ರಶ್ನೆ ಅದ ತಮ್ದು? ಸರ್ ನಿನ್ನೆ ಬಜೆಟ್ ಆಯ್ತು ಸರ್ ಕೇಂದ್ರ ಸರ್ಕಾರದಿಂದ, ಅದು ಕೃಷಿ ಸಂಬಂಧಪಟ್ಟಂಗ ಏನಾದ್ರು ನಮ್ಮ ಅಭಿವೃದ್ಧಿ ಮಾಡ್ಲಿಕ್ಕಾಗಲಿ ಅಥವಾ ಮುಂದಿನ ದಿನಗಳಲ್ಲಿ ಕೃಷಿ ಸಂಬಂಧಪಟ್ಟಂಗ ಏನಾದ್ರು ಮಾಹಿತಿ ಸಿಗ್ಬೋದು ಸರ್? ಅಲ್ಲ, ತಮ್ಗೆ ಯಾವ್ದು ಮಾಹಿತಿ ಯಾವ್ದು ಕ್ಷೇತ್ರದಲ್ಲಿ ಬೇಕಂದ್ರೆ ಅದಕ್ಕೆ ಸಾಕಷ್ಟು ಯೋಜನೆಗಳನ್ನ ನಮ್ಮಲ್ಲಿ ಈ ಬಜೆಟ್ ನಲ್ಲಿ ಮಾಡಿದ್ದಾರೆ. ಈ ಕಳೆದ ಒಂದು 2-3 ಡಿಜಿಟಲ್ ಸಂಬಂಧಪಟ್ಟಂಗೆ ಸರ್, ಡಿಜಿಟಲ್ ಸಂಬಂಧಪಟ್ಟಂಗೆ ನೀವು ಸ್ಟಾರ್ಟ್ ಅಪ್ ಅಂತ ಇದೆ ಕೃಷಿ ವೇಗ ಅಗ್ರಿಕಲ್ಚರ್ ಎಕ್ಸಲರೇಟಿಂಗ್ ಫಂಡ್ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ನಬಾರ್ಡ್ದವ್ರು ಫಂಡಿಂಗ್ ಮಾಡ್ತಾರೆ. ಅದಕ್ಕೆ ಫಂಡಿಂಗ್ ಮಾಡ್ತಾರಕ್ಕ ನಮ್ಮ ಸ್ಟಾರ್ಟ್ಅಪ್ ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ ಒಳಗೆ ನೀವು ಯಾವ್ದಾದ್ರೊಂದು ಆ್ಯಪ್ ಡೆವಲಪ್ ಮಾಡ್ಬೋದು ಅದ್ರೊಳಗೆ. ಅಂದ್ರೆ ಈಗಾಗಲೇ ಸಾಕಷ್ಟು ಆ್ಯಪ್ಗಳು ಬರ್ತಾ ಇದ್ದಾವೆ ಅಗ್ರಿಕಲ್ಚರ್ ಒಳಗೆ. ಈಗ ನಮ್ಮ ಬೆಳೆಗೆ ತಕ್ಕಂಥ ರೋಗಗಳಿರ್ಬೋದು, ಕೀಟಗಳಿರ್ಬೋದು, ಅದು ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು, ಅವುಗಳ ಕುರಿತು ಸಹಿತ ನೀವು ಅಗ್ರಿಕಲ್ಚರ್ ಆ್ಯಪ್ಗಳನ್ನು ಮಾಡ್ಬೋದು. ಮತ್ತು ಇನ್ನಿತರ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಸಹಿತ ಅಳವಡಿಸಿಕೊಂಡು ಸ್ಟಾರ್ಟ್ಅಪ್ಸ್ ಅಂತಾರೆ ನವೋದ್ಯಮ, ಕೃಷಿ ನವೋದ್ಯಮಗಳನ್ನು ನೀವು ಸ್ಥಾಪಿಸಬಹುದಾಗಿದೆ. ಅಗ್ರಿಟೆಕ್, ಅಗ್ರಿ ಬಿಸ್ನೆಸ್ ಕ್ಲಿನಿಕ್ ಅಂತ ಇದಾವೆ, ಅವಕ್ಕೂ ಸಹಿತ ನಾವು ಸಾಕಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾರೆ. ಒಳ್ಳೇದು ಒಳ್ಳೇದು, ಧನ್ಯವಾದ ಆಕಾಶ್ ಅವರೇ ತಾವು ಕರೆ ಮಾಡಿದ್ದಕ್ಕೆ. ಮತ್ತೆ ಡಾಕ್ಟ್ರೆ, ಮುಂದಿನ ಕರೆ ತಗೊಳಕಿನ ಮೊದಲು ಈ ಒಂದು ಮೀನುಗಾರಿಕೆಗೆ ಏನಿದೆ ಡಾಕ್ಟರ್ ಈ ಬಜೆಟ್ ಅಲ್ಲಿ? ಈಗ ಮೀನುಗಾರಿಕೆ ನಮ್ಮ ಒಂದು ದೇಶದ ಒಂದು ಅತ್ಯಂತ ಮಹತ್ವವಾದಂತ ಒಂದು ಉದ್ಯೋಗ ಅದು. ಅದು ನಮ್ಮ ಕರಾವಳಿ ಪ್ರದೇಶದಲ್ಲಿ, ನಮ್ಮ ಭಾರತ ದೇಶದ ಸುಮಾರು ಕರಾವಳಿ ಪ್ರದೇಶ ಉದ್ದ 7,500 ಕಿಲೋಮೀಟರ್ ಉದ್ದಿದೆ ಕಂಪ್ಲೀಟ್ ಆಗಿ. ಇದು ಅಲ್ಲದೆ ನಮ್ಮ ಒಳನಾಡು ಮೀನುಗಾರಿಕೆಗೂ ಸಹಿತ ಸಾಕಷ್ಟು ಅವಕಾಶ ಇದೆ. ನದಿಗಳಿರ್ಬೋದು ಅಥವಾ ಕೆರೆ ಕುಂಟೆಗಳಿರ್ಬೋದು, ಅದ ಅಲ್ಲಿ ಸಾಕಷ್ಟು ಇದೆ. ಆ ದೃಷ್ಟಿಯಲ್ಲಿ ಮೊದಲೇನಿತ್ತು ಅಂದ್ರೆ ಕೃಷಿ ಒಂದು ಮಂತ್ರಾಲಯದಲ್ಲೇ ಅದಿತ್ತು. ಈಗ ಕಳೆದ ವರ್ಷದಿಂದ ಏನಾಗಿದೆ, ನಮ್ಮ ಮೀನುಗಾರಿಕೆ ಮಂತ್ರಾಲಯನ ಬೇರೆ ಮಾಡಿದ್ದಾರೆ. ಅದರಲ್ಲಿ ಏನಾಗಿದೆ ಅಂದ್ರೆ ಈ ಕೃಷಿಕರು ಈ ಮೀನುಗಾರಿಕೆದ ಅಂತಂದ್ರೆ ಭಾಷ ಅಲ್ಲಿ ಸ್ವಲ್ಪ ಬಡವರೇ ಇರ್ಬೋದು, ಆರ್ಥಿಕವಾಗಿ ಹಿಂದುಳಿದಂತ ಜನರು ಇರ್ತಾರೆ. ಅವರನ್ನೊಂದು ಸಂಘಟನೆ ಮಾಡಲು ಸಂಘಗಳನ್ನು ಮಾಡಿ ಅವರಿಗೆ ಬೇಕಾದಂತ ಈ ಬೋಟ್ಗಳಿರ್ಬೋದು, ನೆಟ್ ಇರ್ಬೋದು, ಅಥವಾ ಈಗ ಆರ್ಟಿಫಿಷಿಯಲ್ ಅಂದ್ರೆ ಈಗ ಒಳನಾಡು ಮೀನುಗಾರಿಕೆಗೆ ಆರ್ಟಿಫಿಷಿಯಲ್ ನಮ್ಮ ಫಿಶ್ ಕಲ್ಚರ್ ಬಯೋಫ್ಲಾಕ್ಸ್ ಅಂತ ಬರ್ತಾವೆ ಈಗೆಲ್ಲ. ಅಂದ್ರೆ ಕಡಿಮೆ ಸ್ಥಳದಲ್ಲಿ ಹೆಚ್ಚಿನ ಮೀನುಗಾರಿಕೆ ಮೀನು ಉತ್ಪನ್ನವನ್ನ ನಾವು ಮಾಡಬಹುದು. ಅಂತವ್ರಿಗೆ ಸಂಘ ಅದನ್ನು ಅಸಂಘಟಿತ ವಲಯನೇ, ಅಂತ ಸಣ್ಣ ಸಣ್ಣ ಮೀನುಗಾರರಿಗೆ ಅವರಿಗೆ ಆರ್ಥಿಕ ಸಹಾಯವನ್ನ ಸಂಘಗಳ ಮೂಲಕ ನೀಡಕ ಇದನ್ನ ಅದು ಮತ್ಸ್ಯ ಸಂಪಾದನಾ ಯೋಜನೆ ಅಂತಿದೆ. ಅದು ಕಳೆದ ವರ್ಷನೇ 20,000 ಕೋಟಿ ರೂಪಾಯಿನ ನಾವು ಒಂದು ಮತ್ಸ್ಯ ಸಂಪಾದನಾ ಯೋಜನೆ ಮಾಡಿದ್ರು, ಒಂದು ಆತ್ಮನಿರ್ಭರ ಯೋಜನೆ. ಅದಕ್ಕೆ ಪೂರಕವಾಗಿ ಇನ್ನೂ ಹೆಚ್ಚಿಗೆ ಒಂದು 6,000 ಕೋಟಿ ರೂಪಾಯಿಗಳನ್ನ ಈ ಬಜೆಟ್ನಲ್ಲಿ ಮಾಡಿದ್ದಾರೆ. ಇದು ಸಣ್ಣ ಅತಿ ಸಣ್ಣ ಈಗೇನು ಮೀನುಗಾರರು ಇರ್ತಾರಲ್ಲ ಅವ್ರಿಗೆ ಬಹಳ ಸಹಾಯ ಆಗ್ತದೆ. ಇನ್ನೊಂದು ಡಾಕ್ಟ್ರೆ, ಮುಖ್ಯವಾಗಿ ಈ ಒಂದು ಭದ್ರಾ ಮೇಲ್ನಾಡು ಈ ಒಂದು ಮೇಲ್ದಂಡೆ ಯೋಜನೆಗೆ ಸುಮಾರು 5,300 ಕೋಟಿ ಅಲಾಟ್ ಆಗಿದೆ. ಸೊ ಇದರಿಂದ ನಮ್ಮ ರೈತರಿಗೆ ಹೇಗೆ ಪ್ರಯೋಜನ? ಈಗ ನಮ್ಮಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಏನಾದ ಬಯಲು ಸೀಮೆ ಬರ್ತದೆ, ಅಲ್ಲಿ ಸಾಕಷ್ಟು ಮಳೆ ಕಡಿಮೆನೇ ಇದೆ ಪರಿಸ್ಥಿತಿ. ಅದಕ್ಕೆ ನೀರಾವರಿಗೆ ಹೆಚ್ಚಿನ ಒಂದು ಅವಕಾಶಗಳನ್ನು ಕಲ್ಪಿಸಕ. ಮತ್ತೆ ಇನ್ನೊಂದು ಮುಖ್ಯವಾಗಿ ಭದ್ರಾ ಮೇಲ್ದಂಡೆ ಯೋಜನೆ ಏನಂತಂದ್ರೆ ಈ ಡ್ರಿಂಕಿಂಗ್ ವಾಟರ್ ಟ್ಯಾಂಕ್ಸ್ ಅಂತಾರೆ, ಈ ಕುಡಿಯುವ ನೀರಿಗೆ ಬೇಕಾದಂತ ಕೆರೆಗಳಿರ್ತಾವ ಆ ಕೆರೆ ತುಂಬ ಯೋಜನೆಗೆ ಸಹಿತ ಸಾಕಷ್ಟು ಒಂದು ಮಹತ್ವವನ್ನು ಇದರ ನೀಡಕ್ಕೆ. ಕೆಲವು ನೀರಾವರಿ ಅಂತಲ್ಲ, ನೀರಾವರಿ ಜೊತೆಗೆ ಈ ಕೆರೆ ತುಂಬೋ ಯೋಜನೆ. ಆ ಕೆರೆ ತುಂಬುದ್ರಿಂದ ಏನಂತ ಅಂತರ್ಜಲ ಜಾಸ್ತಿ ಆಗ್ತದೆ, ಮತ್ತೆ ಒಳನಾಡು ಮೀನುಗಾರಿಕೆಗೆ ಇದು ಆಗ್ತದೆ. ಮತ್ತು ನಾವು ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆ ಮೂಲಕ ಸಹಿತ ನಾವು ಸತತ 12 ತಿಂಗಳನ್ನು ಸಹಿತ ನಾವು ನೀರನ್ನು ನಮ್ಮ ಜನರಿಗೆ ಪೂರೈಸಬಹುದಾಗಿದೆ. ಈ ಒಂದು ಯೋಜನೆ ಯಾವ ಒಂದು ಜಿಲ್ಲೆ ರೈತರಿಗೆ ಅನುಕೂಲ ಆಗುತ್ತೆ? ಇದು ನಮ್ಮ ಚಿತ್ರದುರ್ಗ ಇರ್ಬೋದು, ಈ ಕಡೆ ದಾವಣಗೆರೆ ಇರ್ಬೋದು, ಈ ಎಲ್ಲ ಒಂದು ಭಾಗದಲ್ಲಿ ತುಮಕೂರು ಚಿಕ್ಕಮಗಳೂರು ಇದ ಪ್ರದೇಶದಲ್ಲಿ ಒಂದು ಅನುಕೂಲ ಆಗ್ತದೆ. ಒಳ್ಳೆಯದು, ಇನ್ನೂ ಸಾಕಷ್ಟು ವಿಚಾರಗಳದಾವ, ಅದರ ಸಮಯ ಆಗ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಒಂದು ಹೊತ್ತು ಇಲ್ಲಿವರೆಗೂ ಏನು ಈ ವರ್ಷದ ಬಜೆಟ್ ಬಗ್ಗೆ, ವಿಶೇಷವಾಗಿ ಕೃಷಿ ಆಯವ್ಯಯ ಏನಿದೆ ಅನ್ನೋದ್ರ ಬಗ್ಗೆ ಆತ್ಮ ಯೋಜನೆ ಉಪನಿರ್ದೇಶಕರಾಗಿರುವಂತಹ ಡಾಕ್ಟರ್ ಎಂ ಬಿ ಪಟ್ಟಣ್ ಶೆಟ್ಟಿಯವರು ಇಲ್ಲಿ ತನಕ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡಿದ್ದಾರೆ. ಮತ್ತು ಅದರ ಮೇಲೆ ಸಾಕಷ್ಟು ವಿಶ್ಲೇಷಣೆ ಕೂಡ ಅವರು ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿ ನಮ್ಮ ಎಲ್ಲ ರೈತರಿಗೆ ಬಜೆಟ್ ಬಗ್ಗೆ ವಿಶೇಷವಾದಂಥ ಒಂದು ತಿಳುವಳಿಕೆ ನೀಡಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ ಪಟ್ಟಣ್ ಶೆಟ್ಟಿಯವರೇ. ನಮಸ್ಕಾರ ಸರ್. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದ ಮುಖ್ಯಸ್ಥರಾಗಿರುವಂಥ ಬಿ ವಿ ಶ್ರೀಧರ್ ಅವರಿಗೂ ಕೂಡ ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಆತ್ಮೀಯರೇ, ಮತ್ತೆ ಹೊಸ ಹೊಸ ವಿಷಯದ ಜೊತೆಗೆ ಮತ್ತೆ ಈ ಕಾರ್ಯಕ್ರಮದೊಳಗೆ ಮುಂದಿನ ದಿನಗಳಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮ ಸಹಕಾರ ಯಾವತ್ತೂ ಹೀಗೆ ಇರಲಿ. ಭಾಗವಹಿಸಿ ಮತ್ತು ಈ ವಿಚಾರಗಳನ್ನು ತಿಳ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೆ ಕೇಂದ್ರ ಮುಂಗಡ ಪತ್ರದ ಕೃಷಿ ಆಯವ್ಯಯದ ಕುರಿತು ನೇರ ಪ್ರಸಾರ ಕೇಳಿದಿರಿ. ಭಾಗವಹಿಸಿದವರು ವಿಜಯಪುರ ಕೃಷಿ ಇಲಾಖೆಯ ಆತ್ಮ ಯೋಜನೆಯ ಉಪನಿರ್ದೇಶಕರಾದ ಡಾ ಎಂಬಿ ಪಟ್ಟಣಶೆಟ್ಟಿ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಡಾಕ್ಟರ್ ಸೋಮಶೇಖರ್ ಎಸ್ರುಳಿ ಹಾಗೂ ಬಿವಿ ಶ್ರೀಧರ್.